ಮೊಟ್ಟೆ ನಾಶಕ ಕೀಟನಾಶಕವನ್ನ ಬಳಸಿಕೊಂಡು ಮೊಟ್ಟೆ ಹಂತಗಳನ್ನು ನಾಶ ಮಾಡುವಂತಹ ಒಂದು ವಿಧಾನ. ಇನ್ನು ಈ ತೊಗರಿಯಲ್ಲಿ ಕಾಯಿ ಕಟ್ಟುವಂತಹ ಒಂದು ಹಂತದಲ್ಲಿ ನಾವು ರೆನಾಕ್ಸಿಫಿರ್ 20 SSC ಅಂತ ಕರಿತೀವಿ. ಇದನ್ನ ಇದು ಮಾರುಕಟ್ಟೆಯಲ್ಲಿ ಕೊರಾಜಿನ್ ಅಂತ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಇದು 0.3 ml 1 ಲೀಟರ್ ನೀರಿಗೆ ಹಾಕಿ ನಾವು ಸಿಂಪಡಣೆ ಕಾರ್ಯವನ್ನು ತೆಗೆದುಕೊಳ್ಬೇಕಾಗುತ್ತೆ. ಈ ಕೊರಾಜಿನ್ ಬದಲಾಗಿ ಇನ್ನೊಂದು ಕೀಟನಾಶಕ ಫ್ಲೂಬೆಂಡಿಮೈಡ್ 48 SSC ಅಂತೇಳಿ ಇದು ಮಾರುಕಟ್ಟೆಯಲ್ಲಿ ಫೇಮ್ ಅಂತ ಸಿಗುತ್ತೆ. ಅದೇ ರೀತಿ ಟಕುಮಿ ಅನ್ನೋ ಒಂದು ವಾಣಿಜ್ಯ ಹೆಸರಿಂದ ಸಹ ಸಿಗುತ್ತೆ. ಅದು ಫೇಮ್ ಆಗಿದ್ರೆ 0.75 ml 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಕಾರ್ಯವನ್ನು ತೆಗೆದುಕೊಳ್ಳುವಂತಹದ್ದು ಫ್ಲೂಬೆಂಡಿಮೈಡ್. ಅದೇ ರೀತಿ ಈ ಕೀಟನಾಶಕದ ಬದಲಾಗಿ ಇನ್ನೊಂದು ಕೀಟನಾಶಕ ಇಂಡಾಕ್ಸಕಾರ್ಬ್ 14.5 SSC ಅಂತ ಇದೆ. ಇದು ಮಾರುಕಟ್ಟೆಯಲ್ಲಿ ನಮಗೆ ಅವಾಂಟ್ ಅನ್ನೋ ಒಂದು ಹೆಸರಿನಲ್ಲಿ ಲಭ್ಯ ಇದೆ. ಇದು 1 ಲೀಟರ್ ನೀರಿಗೆ 0.3 ml ಔಷಧಿಯನ್ನು ಬೆರೆಸಿ ಸಿಂಪಡಣೆ ಕಾರ್ಯವನ್ನು ತೆಗೆದುಕೊಳ್ಬೇಕಾಗುತ್ತೆ. ಈ ಇಂಡಾಕ್ಸಕಾರ್ ಬದಲಾಗಿ ಇನ್ನೊಂದು ಕೀಟನಾಶಕ ಎಮಮೆಕ್ಟಿನ್ ಬೆಂಜೋಯೇಟ್ 5 SG ಅಂದ್ರೆ ಸಾಲ್ಯುಬಲ್ ಗ್ರ್ಯಾನ್ಯೂಲ್ ಅಂತ ಕರ್ತೀವಿ, ಹರಳು ರೂಪದ ಕೀಟನಾಶಕ. ಇದು ಮಾರುಕಟ್ಟೆಯಲ್ಲಿ ಪ್ರೊಕ್ಲೇಮ್ ಅಂತ ಸಿಗುತ್ತೆ. ಅದೇ ರೀತಿ ಮಿಸೈಲ್ ಅನ್ನುವಂತಹ ಒಂದು ಹೆಸರಿನಲ್ಲಿ ಲಭ್ಯ ಇದೆ. ಈ ಎಮಮೆಕ್ಟಿನ್ ಬೆಂಜೋಯೇಟ್ ಆದ್ರೆ 1 ಲೀಟರ್ ನೀರಿಗೆ 0.4 g ಹರಳು ರೂಪದ ಕೀಟನಾಶಕವನ್ನು ಬಳಸಿಕೊಂಡು ಈ ತೊಗರಿ ಕಾಯಿ ಕೊರತವನ್ನ ಅಥವಾ ಬಲೆ ಕಟ್ಟುವಂತಹ ಕೀಟಗಳನ್ನ ಹತೋಟಿ ಮಾಡುವಂತದ್ದು. ಈ ಕಾಯಿ ಹಂತದಲ್ಲಿ ಈ ಕಾಯಿ ಕೊರಕ ಅಥವಾ ಬಲೆ ಕಟ್ಟುವಂತಹ ಕೀಟ ಪೀಡೆಗಳನ್ನು ಹತೋಟಿ ಮಾಡಲಿಕ್ಕೆ ಈ 4 ಕೀಟನಾಶಕಗಳಲ್ಲಿ ಯಾವುದಾದ್ರು ಒಂದು ರೆನಾಕ್ಸಿಫಿರ್ ಆಗಿರ್ಬೋದು ಅಥವಾ ಫ್ಲೂಬೆಂಡಿಮೈಡ್ ಆಗಿರ್ಬೋದು ಅಥವಾ ಇಂಡಾಕ್ಸಕಾರ್ಬ್ ಆಗಿರ್ಬೋದು ಅಥವಾ ಎಮಮೆಕ್ಟಿನ್ ಬೆಂಜೋಯೇಟ್, ಈ 4 ಕೀಟನಾಶಕಗಳಲ್ಲಿ ಯಾವುದಾದ್ರೂ ಒಂದು ಕೀಟನಾಶಕವನ್ನು ನಾವು ಬಳಸಿಕೊಂಡು ಕಾಯಿ ಕೊರಕದ ಹತೋಟಿಯನ್ನು ನಾವು ಮಾಡಬಹುದು. ಅದೇ ರೀತಿ ರಸ ಇರುವಂತಹ ಕೀಟ ಪೀಡೆಗಳು, ರಸ ಇರುವಂತಹ ಕೀಟ ಪೀಡೆಗಳಿಗೆ ಅಸಿಟಮಿಪ್ರಿಡ್ 20 SP ಅಂತ ಬರುತ್ತೆ. ಈ ಅಸಿಟಮಿಪ್ರಿಡ್ ಔಷಧಿ ಆದ್ರೆ 1 ಎಕರೆಗೆ 50 g ಅಂತ ನಾವು ಬಳಸಬೇಕಾಗುತ್ತೆ. ಅದೇ ರೀತಿ ಇನ್ನೊಂದು ಕೀಟನಾಶಕ ರಸ ಇರುವಂತಹ ಕೀಟ ಪೀಡೆಗಳನ್ನು ಹತೋಟಿ ಮಾಡಲಿಕ್ಕೆ ಇಮಿಡಾಕ್ಲೋಪ್ರಿಡ್ 200 SL, SL ಅಂದ್ರೆ ಸಾಲ್ಯುಬಲ್ ಲಿಕ್ವಿಡ್, ಇದು 80 ml 1 ಎಕರೆಗೆ ನಾವು ಬಳಸಬೇಕಾಗುತ್ತೆ. ಇಮಿಡಾಕ್ಲೋಪ್ರಿಡ್ ಇದು ಮಾರುಕಟ್ಟೆಯಲ್ಲಿ ಕಾನ್ಫಿಡಾರ್ ಅಥವಾ ಕಾನ್ಫಿಡಾರ್ ಸೂಪರ್ ಅನ್ನೋ ಒಂದು ವಾಣಿಜ್ಯ ಹೆಸರಿನಲ್ಲಿ ಲಭ್ಯ ಇದೆ. ಅದೇ ರೀತಿ ಇನ್ನೊಂದು ಕೀಟನಾಶಕ ರಸ ಇರುವಂತಹ ಕೀಟಗಳನ್ನು ಹತೋಟಿ ಮಾಡಲಿಕ್ಕೆ ಥಯೋಮೆಥ್ ಎಕ್ಸಾಮ್ 25 WG, WG ಅಂದ್ರೆ ವೆಟೇಬಲ್ ಗ್ರಾನ್ಯೂಲ್. ಈ ಥಯೋಮೆಥ್ ಎಕ್ಸಾಮ್ ಅನ್ನೋದು ಮಾರುಕಟ್ಟೆಯಲ್ಲಿ ಕ್ರೂಸರ್ ಅನ್ನೋ ಒಂದು ಹೆಸರಿನಲ್ಲಿ ಲಭ್ಯ ಇದೆ. ಇದು 1.7 g 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಇದರ ಬದಲಾಗಿ ಇನ್ನೊಂದು ಕೀಟನಾಶಕ ಡೈಫೆಂಟ್ಯೂರಾನ್ 500 EC, ಇಸಿ ಅಂದ್ರೆ ಎಮಲ್ಸಿಫೈಬಲ್ ಕಾನ್ಸಂಟ್ರೇಟ್ ಅಂತೇಳಿ. ಈ ಡೈಫೆಂಟ್ಯೂರಾನ್ 250 ml 1 ಎಕರೆಗೆ ನಾವು ಸಿಂಪಡಣಾ ದ್ರಾವಣವನ್ನ ಉಪಯೋಗಿಸಿಕೊಂಡು ರಸ ಇರುವಂತಹ ಕೀಟ ಪೀಡೆಗಳನ್ನ ಹತೋಟಿ ಮಾಡುವಂತದ್ದು. ಆದ್ರಿಂದ ಈ ದ್ವಿದಳ ಧಾನ್ಯಗಳಲ್ಲಿ ಕಂಡು ಬರುವಂತಹ ರಸ ಇರುವಂತಹ ಕೀಟ ಪೀಡೆಗಳನ್ನು ಹತೋಟಿ ಮಾಡಲಿಕ್ಕೆ ರೈತರು ಅಸಿಟಮಿಪ್ರಿಡ್ ಆಗಿರ್ಬೋದು ಅಥವಾ ಇಮಿಡಾಕ್ಲೋಪ್ರಿಡ್ ಅಥವಾ ಥಯೋಮೆಥೆಕ್ಸಾಮ್ ಅಥವಾ ಡೈಫೆಂಟ್ಯೂರಾನ್ ಈ 4 ಕೀಟನಾಶಕಗಳಲ್ಲಿ ಯಾವುದಾದ್ರೂ ಒಂದನ್ನ ಬಳಸಿಕೊಂಡು ರಸ ಇರುವಂತಹ ಕೀಟಗಳನ್ನ ನಾವು ಹತೋಟಿ ಮಾಡುವಂತದ್ದು. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಮೈಟ್ ಗಳನ್ನ ಹತೋಟಿ ಮಾಡೋದು. ಮೈಟ್ ನುಸಿಗಳನ್ನ ಹತೋಟಿ ಮಾಡಲಿಕ್ಕೆ ಕೆಲವೊಂದು ಕೀಟನಾಶಕಗಳು ಅಂದ್ರೆ ನುಸಿ ನಾಶಕಗಳು ಕೀಟನಾಶಕಗಳು ನುಸಿ ನಾಶಕಗಳು ಲಭ್ಯ ಇದೆ ಮಾರುಕಟ್ಟೆಯಲ್ಲಿ. ಅಂದ್ರೆ ಗೊಡ್ಡು ಗಿಡಗಳು ಅಂತ ಏನು ಕರಿತೀವಿ, ಆ ಗೊಡ್ಡು ಗಿಡಗಳನ್ನ ಉಂಟು ಮಾಡುವಂತಹ ಮೈಟ್ ನುಸಿಗಳನ್ನ ನಾವು ಹತೋಟಿ ಮಾಡಲಿಕ್ಕೆ ಅಂದ್ರೆ ಸ್ಟೆರಿಲಿಟಿ ಮೊಸಾಯಿಕ್ ಡಿಸೀಸ್ SMD, ಈ SMD ಡಿಸೀಸ್ ಅನ್ನ ಹತೋಟಿ ಮಾಡ್ಲಿಕ್ಕೆ ನಾವು ಮೈಟ್ ನುಸಿಗಳನ್ನ ಹತೋಟಿ ಮಾಡಬೇಕಾಗುತ್ತೆ. ಆದ್ರಿಂದ ಕೆಲವೊಂದು ನುಸಿ ನಾಶಕಗಳು ನಮ್ಮ ಮಾರುಕಟ್ಟೆಯಲ್ಲಿ ಲಭ್ಯ ಇದಾವೆ. ಉದಾಹರಣೆಯಾಗಿ ಟೈಕೋಫಾಲ್ 14.5 EC ಅಂತೇಳಿ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಇದು ಮಾರುಕಟ್ಟೆಯಲ್ಲಿ ಕೆಲ್ಸಿಯನ್ ಅನ್ನೋ ಒಂದು ವಾಣಿಜ್ಯ ಹೆಸರಿನಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಟೈಕೋಫಾಲ್ ಇದು 1 ಲೀಟರ್ ನೀರಿಗೆ 2.5 ml ಅನ್ನ ನಾವು ಬೆರೆ ಸಿಂಪಡಣೆ ಮಾಡಬಹುದು. 1 ಎಕರೆಗೆ 625 ml ಔಷಧಿ ದ್ರಾವಣ ಬೇಕಾಗುತ್ತೆ. ಅದೇ ರೀತಿ ನೀರಿನಲ್ಲಿ ಕರಗುವಂತಹ ಗಂಧಕ 80 WP ಅಂತೇಳಿ ವೆಟೇಬಲ್ ಪೌಡರ್, ಇದನ್ನು ಸಹ ವೆಟೇಬಲ್ ಸಲ್ಫರ್ ಅಂತ ಕರಿತೀವಿ, ಗಂಧಕವನ್ನ 2.5 g 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಕಾರ್ಯವನ್ನು ತೆಗೆದುಕೊಳ್ಳುವಂತಹದ್ದು. 1 ಎಕರೆಗೆ ಈ ಗಂಧಕ ಆದ್ರೆ 625 ml ಬೇಕಾಗುತ್ತೆ. ಅದೇ ರೀತಿ ಪ್ರೊಪರ್ಗೈಡ್ ಇನ್ನೊಂದು ನುಸಿ ನಾಶಕ, ಪ್ರೊಪರ್ಗೈಡ್ 57 EC ಅಂತೇಳಿ, ಇದು 2 ml 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆಯನ್ನು ಕೈಗೊಳ್ಳಬಹುದು. 1 ಎಕರೆಗೆ ಒಟ್ಟು 500 ml ಸಿಂಪಡಣೆ ದ್ರಾವಣ ಬೇಕಾಗುತ್ತೆ. ಅದೇ ರೀತಿ ಇನ್ನೊಂದು ನುಸಿನಾಶಕ ಯಾವ್ದಪ್ಪ ಅಂದ್ರೆ ಫೆನಾಜೆಕ್ವಿನ್ 10 EC, ಇಸಿ ಅಂದ್ರೆ ಎಮಲ್ಸಿಫೈಬಲ್ ಕಾನ್ಸಂಟ್ರೇಟ್. ಈ ಫೆನಾಜೆಕ್ವಿನ್ ಆದ್ರೆ 1.7 ml 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಕಾರ್ಯವನ್ನು ತೆಗೆದುಕೊಳ್ಬಹುದು. 1 ಎಕರೆಗೆ ಒಟ್ಟು 425 ml ಔಷಧಿ ಒಂದು ಸಿಂಪಡಣಾ ದ್ರಾವಣ ಬೇಕಾಗುತ್ತೆ. ಇನ್ನೊಂದು ನುಸಿನಾಶಕ ಅಂದ್ರೆ ಡೈಫೆಂಟ್ಯೂರಾನ್ 50 WP, WP ಅಂದ್ರೆ ವೆಟೇಬಲ್ ಪೌಡರ್. ಈ ಡೈಫೆಂಟ್ಯೂರಾನ್ ಆದ್ರೆ 1 g 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕಾಗುತ್ತೆ. 1 ಎಕರೆಗೆ ಒಟ್ಟು 250 g ಡೈಫೆಂಟ್ಯೂರಾನ್ ಒಂದು ದ್ರಾವಣ ಬೇಕಾಗುತ್ತೆ. ಇನ್ನೊಂದು ನುಸಿನಾಶಕ ಪೀಡೆ ಅಂದ್ರೆ ಫೆನ್ ಪೈರಾಕ್ಸಿಮೇಟ್ ಅಂತೇಳಿ 5 EC,